ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಮಾನ್ಯ ಇಂಧನ ಸಚಿವರಾದ ಶ್ರೀ ಸುನೀಲ್ ಕುಮಾರ್ ಅವರು ಈ ಸಮಾರಂಭವನ್ನ ಉದ್ಘಾಟಿಸಲಿದ್ದಾರೆ. ಬನ್ನಿ ಪಾಲ್ಗೊಳ್ಳಿ, ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ. ಹೇ, ಎಲ್ಲಿಗೆ ಹೋಗ್ತಿದ್ಯಾ? ಇಷ್ಟೆಲ್ಲಾ ಸ್ಟಾಕ್ ಮೆಟ್ರೋ ಹೋಲ್ಸೇಲ್ ಇಂದ ಈಗ ತಾನೇ ತಂದೆ ಅಲ್ವಾ? ಮತ್ತೆ ಮೆಟ್ರೋ ಹೋಲ್ಸೇಲ್ ಹೋಗ್ತಿದ್ದೀನಿ. ಮತ್ತೇನಾ, ಯಾಕೆ? ಇಷ್ಟು ಕಡಿಮೆ ಬೆಲೆಗೆ ಎಲ್ಲೂ ಸ್ಟಾಕ್ ಸಿಗಲ್ಲ, ಸಿಗುತ್ತಾ ಹೇಳು. ಹೌದು ಹೌದು, ನಾನು ಬರ್ತೀನಿರು. ಈಗ ಪಡೆಯಿರಿ ಅಧಿಕ ಲಾಭ. ಮೆಟ್ರೋ ಹೋಲ್ಸೇಲ್ ನ 19th ಆನಿವರ್ಸರಿ ತಂದಿದೆ ಅತಿ ಕಡಿಮೆ ಪ್ರೈಸ್ ಎಲ್ಲಾ ಹೊಸ ಸ್ಟಾಕ್ಸ್ ಗಳ ಮೇಲೆ. ಈ ಅವಕಾಶ ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ರೈತ ಬಂಧುವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಗ್ರಾಮ ಸ್ವರಾಜ್ ಸಂಸ್ಥೆಯ ಚಟುವಟಿಕೆ ಕುರಿತು ಡಾಕ್ಟರ್ ರೇವಯ್ಯ ಒಡೆಯರ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ನಂತರ ಹವಾಮಾನ ವರದಿ ಹಾಗೂ ರೈತರಿಗೆ ಸಲಹೆ ಕೇಳಲಿ. ಕಿಸಾನ್ ವಾಣಿ ಗ್ರಾಮಾಂತರಂಗ. जोखिम से निकल कर फसल आए सुरक्षित हो जाए. फसल बीमा से हर किसान अब आत्मनिर्भर हो जाए. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान. ಹೊಡೆತಾ ಬೀಳುತ್ತೆ, ಭೂಗರ್ಭಕ್ಕೆ ಸೇರೋದ್ರಿಂದ ನೀರಿಗೂ ಹೊಡೆತ ಬೀಳ್ತಾ ಇದೆ. ನಾವು ಅದನ್ನು ತೆಗೆದುಕೊಳ್ಳುವಾಗ ನೀರು ವಾಪಸ್ ನಮಗೆ ಅದೇ ತರ ನೀರು ಸಿಗ್ತಾ ಹೋಗುತ್ತೆ. ಇಲ್ಲ, ಒಂದು ಕಡೆ ಶೇಖರಣೆ ಮಾಡಿಟ್ಟು ನಾವೇನ್ ಮಾಡ್ತೀವಿ, ಗುಡ್ಡ ಆದ ತಕ್ಷಣ ಬೆಂಕಿ ಹಚ್ಚಿ ಆ ಬೆಂಕಿ ಹಚ್ಚಿದಾಗ ಅದು ಡಯಾಕ್ಸಿನ್ ಅಂತಕ್ಕಂತ ಒಂದು ಹೊಗೆ ಬರ್ತಾ ಇದೆ. ಆ ಹೊಗೆ ಕುಡಿದ್ರೆ ನಮಗೆ ಕ್ಯಾನ್ಸರ್ ಬರುತ್ತೆ. ಫಸ್ಟ್ ಸೆಕೆಂಡ್ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಅಲ್ಲಿ ಅದರೊಳಗೆ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಚಿಕ್ಕ ಚಿಕ್ಕ ಕ್ರಿಮಿ ಕೀಟಗಳು ಕೂಡ್ತವೆ. ಆ ಕೀಟಗಳಲ್ಲಿ ಕೂಡೋದ್ರಿಂದ ಲೈಕ್ ಸೊಳ್ಳೆ ಬಂದು ನಮ್ಗೆ ಕಚ್ಚಿತು ಅಂತ ಹೇಳಿದ್ರೆ ನಮಗೆ ಡೆಂಗ್ಯೂ ಬರ್ಬೋದು, ಮಲೇರಿಯಾ ಬರ್ಬೋದು, ಕಾಲರಾ ಬರ್ಬೋದು. ಚರಂಡಿಗಳೆಲ್ಲ ಕಡೆ ಬ್ಲಾಕ್ ಆಗ್ತಾ ಇದೆ ಈಗ, ತಮಗೆಲ್ಲ ಗೊತ್ತಿರೋ ಹಾಗೆ. ಅದು ಪ್ಲಾಸ್ಟಿಕ್ನಿಂದಾಗಿನೇ ಎಸ್, ಪ್ಲಾಸ್ಟಿಕ್ಕು, ಬಾಟಲ್ಗಳಿದ್ದಾವೆ, ಚಪ್ಪಲ್ ಬಿಸಾಕ್ತೀವಿ ನಾವು, ಶೂ ಬಿಸಾಕ್ತೀವಿ. ಎಷ್ಟೋ ಜನ ಹರಿದ ಬಟ್ಟೆಗಳನ್ನು ಸಹಿತ ಬಿಸಾಕ್ ಹೋಗ್ಬಿಡ್ತಾರೆ ಹೊರಗಡೆ. ಸೊ ಇವನ್ನೆಲ್ಲ ನಾವೇನಂತೆ ಒಣಕಾಸ ಅಂತ ಕರಿತೀವಿ. ಇವನ್ನೊಂದು ಪ್ರತ್ಯೇಕವಾಗಿ ಇಡೀ ಕೊಳೆಯದೇ ಇರುವಂತ ಅಂದ್ರೆ ಅಜೈವಿಕ ವಸ್ತುಗಳನ್ನ ಒಂದ್ ಕಡೆ ಇಡಿ, ಜೈವಿಕವಾಗಿರ್ತಕ್ಕಂಥ ಅಂದ್ರೆ ಕೊಳೆಯುವ ವಸ್ತುಗಳನ್ನ ಒಂದ್ ಕಡೆ ಇಡಿ. ಅಪಾಯ ಅಂತ ನೀವು ತುಂಬಾ ಇಂಪಾರ್ಟೆಂಟ್ ಕೇಳಿದ್ರಲ್ಲ ಸರ್, ಯಾವ್ದಾದ್ರು ಒಂದು ವಸ್ತು ಮುಟ್ಟಿದ ಕೂಡಲೇ ನಮ್ಗೆ ಅದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋ ವಸ್ತುಗಳು ಕಾನ್ಸೆಪ್ಟ್. ಲೈಕ್ ನಾವು ಗ್ಲಾಸಸ್ ಇದೆ, ಪ್ರತಿ ಮನೆಗಳಲ್ಲೂ ಬಲ್ಬ್ಗಳಿದಾವೆ ಸರ್, ಗಾಜ್ ಇರುತ್ತೆ. ಆಮೇಲೆ ಎಷ್ಟೋ ಮನೆಗಳಲ್ಲಿ ಏನಾಗ್ತಾ ಇರುತ್ತೆ ಅಂದ್ರೆ, ಸಮಟೈಮ್ಸ್ ಕೆಲವರು ಶೇವಿಂಗ್ ಮಾಡ್ತಾ ಇರ್ತಾರೆ, ಬ್ಲೇಡ್ಸ್ ಎಲ್ಲ ಇರ್ತದೆ, ಸೀಜರ್ ಇರುತ್ತೆ. ಆಮೇಲೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಟ್ಯಾಬ್ಲೆಟ್ಸ್ ಇರುತ್ತೆ, ಟಾನಿಕ್ ಅನ್ನ ಕೊಡ್ತಾ ಇರ್ತಾರೆ, ಅದೆಲ್ಲದೂ ಕಸದಲ್ಲೇ ಹಾಕ್ತಾರೆ. ಅದೆಲ್ಲದನ್ನ ಮಿಕ್ಸ್ ಮಾಡಾಕ್ಬಿಡ್ತಾರೆ, ಬರೇ ಕಸ ಅಂತಲ್ಲ ಸರ್, ಹಸಿದು, ಒಣದು, ಅಪಾಯಕಾರಿ ತ್ಯಾಜ್ಯ. ಇನ್ನೂ ಒಂದು ವಿಷಾದನೀಯ ಸರಿ ಅಂತ ಹೇಳಿದ್ರೆ, ಹಳ್ಳಿಗಳಲ್ಲಿ ಈ ಪದ ತುಂಬಾ ಇರಿಟೇಟ್ ಅನಿಸ್ಬೋದು ಅವ್ರಿಗೆ, ಒಂಥರ ಮುಜುಗರಕ್ಕೊಳಗೆ ಪಡ್ಬೋದು. ಇತ್ತೀಚಿನ ದಿನಗಳಲ್ಲಿ ಕಿಶೋರಿಯರೆಲ್ಲೋ ಅಥವಾ ಒಂದು ಸ್ವಲ್ಪ ವಯಸ್ಸಂತ ಇರ್ತಕ್ಕಂಥವ್ರು ಒಂದು ಮಾಸಿಕ ಸಂದರ್ಭಗಳಲ್ಲಿ ಆಗ್ತಕ್ಕಂಥ ಎಷ್ಟೋ ಉಡುಪುಗಳನ್ನು ನಮ್ಮ ಈ ತ್ಯಾಜ್ಯ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ನಮ್ಮಲ್ಲಿರ್ತಕ್ಕಂಥ ನಮ್ಮ ಸಿಇಒ ಆಗಿರ್ತಕ್ಕಂಥ ದಿವ್ಯಾ ತಿವಾರಿ ಅಂತ ಇದ್ದಾರೆ ಸರ್, ಅವರು ಇಲ್ಲಿ ಆಡಿಟ್ ಅನ್ನು ಮಾಡಿದರು. ಇಲ್ಲಿಯ ಸ್ಥಿತಿ ಹೇಗಿದೆ ಫಸ್ಟ್ ಅಂತಕ್ಕಂಥದ್ದು, ಆ ಸ್ಥಿತಿಯನ್ನು ಒಂದು ಗ್ರಾಸ್ಪ್ ಮಾಡಿಬಿಟ್ಟು ಅದನ್ನು ಅಧ್ಯಯನ ಮಾಡಿಬಿಟ್ಟು ಆಯಿತು ಈ ಪ್ರೋಗ್ರಾಮನ್ನು ಅಥವಾ ಈ ಕಾರ್ಯಕ್ರಮವನ್ನು ಒಂದು ಚಿಕ್ಕ ಹಳ್ಳಿಯಿಂದ ಪ್ರಾರಂಭ ಮಾಡೋಣ. ಯಾಕೆ ಅಂತ ಹೇಳಿದ್ರೆ ನಾವು ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಾಗ ತುಂಬ ಸಣ್ಣದರಿಂದ ಹೋದ್ರೆ ಜನಗಳಿಗೆ ಸರಳವಾಗಿ ಮುಟ್ಟಿಸ್ಲಿಕ್ಕೆ ಈಸಿ ಆಗುತ್ತೆ ಅಂತಕ್ಕಂಥ ಒಂದು ಕಾರಣಕ್ಕೋಸ್ಕರನೇ ಫಸ್ಟ್ 2015 ಆಗಸ್ಟ್ನಲ್ಲಿ ನಾವು ಗಾದಿಗ್ನೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ಪಡ್ತಕ್ಕಂಥ ಬೋನಹಳ್ಳಿ ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ರೆ ಇದು ಶುರು ಮಾಡೋಕ್ಕಿಂತ ಮುಂಚಿತವಾಗಿ ನೀವು ಹೇಳಿದ ಹಾಗೆ ಸ್ಥಳೀಯರಿಗೆ ಹೆಚ್ಚು ಮಹತ್ವ ಹೋಗಬೇಕು ಸರ್. ಇದು ಹೌದು, ಈ ಪ್ರೋಗ್ರಾಮ್ಗಳ ಸ್ಥಳೀಯರೇ ಭಾಗಿಯಾಗಬೇಕೇ ವಿನಃ ಹೊರಗಿನವ್ರು ಯಾರು ಹೇಳಿದ್ರು ಅದು ಅಷ್ಟು ಸೂಕ್ತ ಅಲ್ಲ ಸರ್. ಆ ಕಾರಣಕ್ಕೋಸ್ಕರನೇ ಅಲ್ಲಿರುವಂಥ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಪ್ರಾರಂಭದಲ್ಲಿ ಅಧಿಕಾರಿ ಮತ್ತು ಸದಸ್ಯರನ್ನ ಒಟ್ಟುಗೂಡಿಸಿ ಒಂದು ಸಭೆಯನ್ನು ಮಾಡಿದ್ವಿ, ಈ ಥರದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತ ಇದ್ದೀವಿ, ಈ ಕಾರ್ಯಕ್ರಮಕ್ಕೆ ತಾವು ಕೈ ಜೋಡಿಸ್ಬೇಕು ನಮಗೆ ಸಹಾಯ ಮಾಡಬೇಕು ಅಂತಕ್ಕಂಥ ಭಾವನೆಯಿಂದ ಅವರಿಗೆ ವಿಚಾರ ಹೇಳಿದ್ವಿ. ಏನು ಮಾಡ್ತಾ ಇದ್ದೀವಿ, ಇದ್ರ ಉದ್ದೇಶ ಏನು, ಇದ್ರ ಮುಂದಿನ ಗುರಿ ಏನಾಗಿರುತ್ತೆ ಅನ್ನೋ ವಿಚಾರವನ್ನು ಸ್ಪಷ್ಟವಾಗಿ ಆ ಸಭೆಯಲ್ಲಿ ಹೇಳಿದ್ವಿ. ಹೇಳಿದ ಮೇಲೆ ಅವರಿಗೆ ಇರುವಂಥ ಕೆಲವು ಅನುಮಾನಗಳು, ಈ ಕಾರ್ಯಕ್ರಮ ಶುರು ಮಾಡುವಾಗ ಮುಂದೇನಾಗುತ್ತೋ ಹೇಗೆ ಕಸ ಅಂತಕ್ಕಂಥ ಅನುಮಾನಗಳಿದ್ವು, ಅವನ್ನೆಲ್ಲವನ್ನು ನಾವು ವಿಶದೀಕರಿಸಿದ್ವಿ. ಈಗಿದೆ ಸರ್, ಈ ಥರ ಕೆಲಸವನ್ನು ಮಾಡಿದರೆ ಇದು ಸೂಕ್ತ ಅಂತಕ್ಕಂಥದ್ದು. ಹೋಗ್ತಾ ಹೋಗ್ತಾ ಕೆಲಸ ಪ್ರಾರಂಭ ಮಾಡೋಣ, ನಿಮಗೂ ಅನುಭವಕ್ಕೆ ಬರುತ್ತೆ ನಮಗೂ ಅನುಭವಕ್ಕೆ ಬರುತ್ತೆ, ಅವಾಗ ಮಾರ್ಪಾಟುಗಳು ಮಾಡಿದ್ರೆ ಮಾಡೋಣ ಅಂತಕ್ಕಂಥ ಭಾವನೆಯಿಂದ ಫಸ್ಟ್ ಇನ್ವಾಲ್ವ್ಮೆಂಟ್ ಗ್ರಾಮ ಪಂಚಾಯತಿ ಸರ್. ಈಗ ನೀವು ಜನರಿಗೆ ಅರಿವು ಮೂಡಿಸುವಾಗ ತ್ಯಾಜ್ಯಗಳನ್ನು ಹೂ ಹೊಡ್ತಾ ಬೀಳುತ್ತೆ, ಭೂಗರ್ಭಕ್ಕೆ ಸೇರೋದ್ರಿಂದ ನೀರಿಗೂ ಹೊಡ್ತಾ ಬೀಳ್ತಾ ಇದೆ, ನಾವು ಅದನ್ನು ತೆಗೆದುಕೊಳ್ಳುವಾಗ ನೀರು ವಾಪಸ್ ನಮಗೆ ಅದೇ ಥರ ನೀರು ಸಿಗ್ತಾ ಹೋಗುತ್ತೆ. ಇಲ್ಲ ಒಂದು ಕಡೆ ಶೇಖರಣೆ ಮಾಡಿಟ್ಟು ನಾವೇನು ಮಾಡ್ತೀವಿ, ಗುಡ್ಡ ಆದ ತಕ್ಷಣ ಬೆಂಕಿ ಹಚ್ಚಿ, ಆ ಬೆಂಕಿ ಹಚ್ಚಿದಾಗ ಅದು ಡಯಾಕ್ಸಿನ್ ಅಂತಕ್ಕಂಥ ಒಂದು ಹೊಗೆ ಬರ್ತಾ ಇದೆ, ಆ ಹೊಗೆ ಕುಡಿದ್ರೆ ನಮಗೆ ಕ್ಯಾನ್ಸರ್ ಬರುತ್ತೆ. ಫಸ್ಟ್ ಸೆಕೆಂಡ್ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಅಲ್ಲಿ ಅದರೊಳಗೇನು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಚಿಕ್ಕ ಚಿಕ್ಕ ಕ್ರಿಮಿ ಕೀಟಗಳು ಕೂಡ್ತವೆ, ಆ ಕೀಟಗಳಲ್ಲಿ ಕೂಡೋದ್ರಿಂದ ಲೈಕ್ ಸೊಳ್ಳೆ ಬಂದು ನಮ್ಗೆ ಕಚ್ಚಿತು ಅಂತ ಹೇಳಿದ್ರೆ ನಮಗೆ ಡೆಂಗ್ಯೂ ಬರ್ಬೋದು, ಮಲೇರಿಯಾ ಬರ್ಬೋದು, ಕಾಲರಾ ಬರ್ಬೋದು, ಚರಂಡಿಗಳೆಲ್ಲ ಕಡೆ ಬ್ಲಾಕ್ ಆಗ್ತಾ ಇದೆ ಈಗ ತಮಗೆಲ್ಲ ಗೊತ್ತಿರೋ ಹಾಗೆ. ಅದು ಪ್ಲಾಸ್ಟಿಕ್ನಿಂದಾಗಿನೇ ಎಸ್, ಪ್ಲಾಸ್ಟಿಕ್ಕು, ಬಾಟಲ್ಗಳಿದ್ದಾವೆ, ಚಪ್ಪಲ್ ಬಿಸಾಕ್ತೀವಿ ನಾವು, ಶೂ ಬಿಸಾಕ್ತೀವಿ, ಎಷ್ಟೋ ಜನ ಹರಿದ ಬಟ್ಟೆಗಳನ್ನು ಸಹಿತ ಬಿಸಾಕ್ ಹೋಗ್ಬಿಡ್ತಾರೆ ಹೊರಗಡೆ. ಸೊ ಇವನ್ನೆಲ್ಲ ನಾವೇನಂತೆ ಒಣಕಾಸ ಅಂತ ಕರಿತೀವಿ. ಇವನೊಂದು ಪ್ರತ್ಯೇಕವಾಗಿ ಇಡಿ, ಕೊಳೆಯದೇ ಇರುವಂತ ಅಂದ್ರೆ ಅಜೈವಿಕ ವಸ್ತುಗಳನ್ನ ಒಂದ್ ಕಡೆ ಇಡಿ, ಜೈವಿಕವಾಗಿರ್ತಕ್ಕಂಥಂದ್ರೆ ಕೊಳೆಯುವ ವಸ್ತುಗಳನ್ನ ಒಂದ್ ಕಡೆ ಇಡಿ. ಅಪಾಯ ಅಂತ ನೀವು ತುಂಬಾ ಇಂಪಾರ್ಟೆಂಟ್ ಕೇಳಿದ್ರಲ್ಲ ಸರ್, ಯಾವ್ದಾದ್ರು ಒಂದು ವಸ್ತು ಮುಟ್ಟಿದ ಕೂಡಲೇ ನಮ್ಗೆ ಅದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋ ವಸ್ತುಗಳ ಕಾನ್ಸೆಪ್ಟ್. ಲೈಕ್ ನಾವು ಗ್ಲಾಸಸ್ ಇದೆ, ಪ್ರತಿ ಮನೆಗಳಲ್ಲೂ ಬಲ್ಬ್ಗಳಿದಾವೆ ಸರ್, ಗಾಜಿರುತ್ತೆ. ಆಮೇಲೆ ಎಷ್ಟೋ ಮನೆಗಳಲ್ಲಿ ಏನಾಗ್ತಾ ಇರುತ್ತೆ ಅಂದ್ರೆ ಸಮಟೈಮ್ಸ್ ಹೇಳ್ಬಿಟ್ಟಿನೇ ಫಿಕ್ಸ್ ಮಾಡಿದ್ದಾರೆ ಸರ್, ಮನೆಗಳಿಂದ 25 ರೂಪಾಯಿ, ಅಂಗಡಿಗಳಿಂದ 60 ರೂಪಾಯಿ ಅಂತ ನಿಗದಿ ಮಾಡಿ ಅದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಬ್ಯಾಂಕ್ನಲ್ಲಿ ಖಾತೆಯನ್ನು ತೆರೆದಿದ್ದಾರೆ. ಈಗ ಅಲ್ಲಿಂದಲೇ ಆ ಸಂಬಳವನ್ನು ಕೊಡಬೇಕು ಸರ್, ಇದ್ರ ಉದ್ದೇಶ ಇಷ್ಟೇ ಸರ್, ಸುಸ್ಥಿರತೆ ಆಗಬೇಕು ಪಂಚಾಯತ್. ಈಗ ನಿಮ್ಮ ಈ ಯೋಜನೆಯ ಕ್ರಿಯಾ ಯೋಜನೆ ಮತ್ತು ಕಾರ್ಯರೂಪಕ್ಕೆ ಬಂದಿರೋದನ್ನು ನೋಡಿದರೆ ರೈತರು ಈ ಬಗ್ಗೆ ಅವ್ರಿಗೆ ಒಂದಿಷ್ಟು ಅರಿವು ಮೂಡ್ತಾ ಇದೆ. ಹೌದು, ಈ ಥರದ ಗೊಬ್ಬರವನ್ನು ನಾವು ಮತ್ತೆ ಕೃಷಿಗೆ ಬಳಕೆ ಮಾಡ್ಕೊಳ್ಬೋದು ಅಂತ. ಹೌದು ಸರ್, ಇದು ಸಂಖ್ಯೆ ಹೆಚ್ಚಾಗ್ತಾ ಇದೆಯಾ? ಹೌದು ಸರ್, ಸಂಖ್ಯೆ ಹೆಚ್ಚಾಗ್ತಾ ಇದೆ, ಫಲಿತಾಂಶನೂ ಸಿಗ್ತಾ ಇದೆ. ಹಾಗೇನೆ ನಮ್ದು ಒಂದು ಉದ್ದೇಶ ಏನಿದೆ ಅಂತ ಹೇಳಿದ್ರೆ ಸುಸ್ಥಿರ ಕಾಣಬೇಕು, ಸಸ್ಟೈನಬಿಲಿಟಿ ಅಂತ ಕರಿತೀವಿ ಸರ್. ಒಂದ್ ಕಡೆಗೆ ಗ್ರಾಮಗಳು ಸ್ವಚ್ಛವಾಗ್ತವೆ, ಎಸ್, ಮತ್ತೆ ಕೃಷಿಯಲ್ಲೂ ಸಹಿತ ಒಂದು ಸುಸ್ಥಿರ ಕೃಷಿಯನ್ನ ಆರಂಭಿಸಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು. ಜೊತೆಗೆ ನೀವು ಇನ್ನೊಂದನ್ನ ಹೇಳಿದ್ರೆ ಅಪಾಯಕಾರಿ ತ್ಯಾಜ್ಯಗಳು ಬರ್ತವೆ ಅಂತಕ್ಕಂಥದ್ದು, ಅದರ ಮುಂದೆ ಏನಾಗ್ತದೆ, ಅವನ್ನೆಲ್ಲ ಎಲ್ಲಿ ಕಳಿಸ್ತೀರಿ, ಹೇಗೆ ಅದನ್ನ ಸಂಸ್ಕರಿಸ್ತಾ ಇದ್ದೀರಿ? ಆಕ್ಚುಲಿ ಸರ್, ಈ ಭಾಗದಲ್ಲಿ ನಾವು ಅಷ್ಟು ಅದಕ್ಕೆ ಮಹತ್ವ ಕೊಡಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ನಮಗೆ ಆ ತರದ ಒಂದು ಟೆಕ್ನಾಲಜಿ ಇದಕ್ಕೆ ನಾವು ಅದಕ್ಕೆ ಮಹತ್ವ ಕೊಡಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ನಮಗೆ ಆ ತರದ ಒಂದು ಟೆಕ್ನಾಲಜಿ ಇದಕ್ಕೆ ನಾವು ತಗೊಳ್ತೀವಿ, ನಮ್ಮಲ್ಲಿ ಅಪಾಯಕಾರಿ ತ್ಯಾಜ್ಯದ ಅವ್ರಿಗೆ ಕೊಡ್ತೀವಿ ಸರ್. ನಾವು ಸ್ವಲ್ಪ ಈ ಕಾಲ ಬದಲಾಗಿದೆ, ಮನೆಗಳಲ್ಲಿ ತ್ಯಾಜ್ಯಗಳು ಬೇರೆ ಬೇರೆ ಬರ್ತಾ ಇದೆ, ಈಗ ಕಂಪ್ಯೂಟರ್ ಬಂದಿದೆ, ಮೊಬೈಲ್ ಬಂದಿದೆ, ಕೇಬಲ್ಸ್ಗಳು ಬಂದಿದೆ, ಏನೆಲ್ಲ ಬಂದ್ಬಿಟ್ಟು ವೈರ್ಗಳೆಲ್ಲ ಬಂದಿದೆ. ಹೌದು ಹೌದು, ಇವೆಲ್ಲವೂ ಸಹಿತ ತಿಂಗಳ ತಿಂಗಳಿಗೆ ಅವೆಲ್ಲ ತ್ಯಾಜ್ಯವಾಗ್ತಾ ಇದೆ. ಹೌದು, ಇಂಥವೆಲ್ಲ ಬಂದಾಗ ಏನು ಮಾಡ್ತೀರಿ ಸರ್? ಈಗ ಅದಕ್ಕೆ ನಾವು ಫೋಕಸ್ಡ್ ಆಗಿ ಈ ವೇಸ್ಟ್ ಅಂತ ಕರಿತಾ ಇದ್ದೀವಿ ಸರ್. ಈ ವೇಸ್ಟ್, ಈ ವೇಸ್ಟ್ ನಾವು ಈ ತ್ಯಾಜ್ಯ ಅನ್ನೋದನ್ನ ಇಲ್ಲಿ ಇನ್ನೂ ನಾವು ಪರಿಚಯಿಸಿಲ್ಲ ಸರ್. ಸಪೋಸ್ ಏನ್ ಬಂದಿರುತ್ತೆ, ಚಾರ್ಜರ್ ಬರುತ್ತೆ ಸರ್, ಮೊಬೈಲ್ಸ್ ಪ್ಯಾಡ್ಸ್ ಬಂದಿದ್ದಾವೆ, ಆಮೇಲೆ ಸಿಮ್ ಕಾರ್ಡ್ ಕೇಬಲ್ಸ್ಗಳು ಬಂದಿದ್ದಾವೆ, ಸಿಮ್ ಕಾರ್ಡ್ಸ್ ಎಷ್ಟೋ ಸಿಮ್ ಕಾರ್ಡ್ಸು ಬಂದಿದ್ದಾವೆ ಸರ್, ಆಮೇಲೆ ಟಿ ವಿಗಳಲ್ಲಿ ಹೊಡೆದೋಗಿರ್ತಕ್ಕಂಥ ಬೋರ್ಡ್ಸ್ಗಳು ಬಂದಿದ್ದಾವೆ, ಸಿಸ್ಟಮಲ್ಲಿ ಕಂಪ್ಯೂಟರ್ನಲ್ಲಿ ಇರ್ತಕ್ಕಂಥ ಕೆಲವು ಒಳ್ಳೆ ಒಳ್ಳೆ ಏನು ಮಾಡಿದ್ದಾರೆ ಅಂತಂತೇಳಿದ್ರೆ ಕೀಬೋರ್ಡೇ ಹಾಕ್ಬಿಟ್ಟಿದ್ದಾರೆ, ಅದು ಬಳಸಕ್ಕೆ ಬರಲ್ಲ ಅಂದ್ಕೊಳ್ಳೆ ಹಾಕ್ಬಿಡ್ತಾರೆ. ಬಟ್ ನಾವು ಅದನ್ನು ನೋಡಿದಾಗ ನಾವು ಯೂಸ್ ಮಾಡಿದ್ವಿ, ನಮ್ಮಲ್ಲಿ ನಮ್ಮ ಸ್ಟಾಫು ಸುಮಾರು ಸ್ಟಾಫ್ ಏನು ಮಾಡಿದರೆ ಅದನ್ನು ಸ್ವಲ್ಪ ಸಣ್ಣ ಪುಟ್ಟ ಮೈನರ್ ರಿಪೇರಿ ಇರುತ್ತೆ, ಅದು ಎಲ್ಲೋ ಒಂದು ಬೋರ್ಡ್ ಹೋಗಿರುತ್ತೆ ಅಥವಾ ಒಂದು ನಂಬರಿಂಗ್ ಹೋಗಿರುತ್ತೆ, ಅದನ್ನು ಸಹಿತ ನಾವು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಬಟ್ ಆ ಥರ ಬಂದಾಗ ನಮ್ಮದೊಂದು ಏನು ಹೇಳ್ತಾ ಇದ್ದೀವಿ, ನಮ್ಮ ಬೆಂಗಳೂರಲ್ಲಿ ಈ ಪ್ರೋಗ್ರಾಮ್ ನಡೀತಾ ಇದೆ ಸರ್, ಬಿ ರೆಸ್ಪಾನ್ಸಿಬಲ್ ಅಂತ ಹೆಸರದು, ಈ ತ್ಯಾಜ್ಯದ ಸಂಬಂಧಪಟ್ಟಾಗಿ ಕೆಲಸ ನಡೀತಾ ಇದೆ ಅಂತ ಮೇಜರ್ ಏನಾದರೂ ಬಂತು ಅಂತ ಹೇಳಿದ್ರೆ ಅದನ್ನ ಅಲ್ಲಿ ಕೊಡಬೇಕು ಅಂತಕ್ಕಂಥ ನಮ್ದು ಯೋಜನೆ ಇದೆ. ನಾನು ಬೆಂಗಳೂರು ಬನ್ನೇರುಘಟ್ಟದಲ್ಲಿ ಮಾಡ್ತಾರೆ ಸರ್, ಅಲ್ಲಿ ನಮ್ಮ ಏರಿಯಾದಲ್ಲಿ ಮಾಡ್ತಾ ಇದ್ದಾರೆ, ನಮ್ಮ ಅಲ್ಲಿಗೆ ಕಳಿಸೋಣ ಅಂತಕ್ಕಂಥದ್ದೊಂದು ನಮ್ಗೆ ಯೋಜನೆ ಇದೆ. ಬಟ್ ಅದನ್ನ ಹೇಗೆ ಕಳಿಸ್ಬೇಕು ಅನ್ನೋದೇ ಬಂದು ಖರೀದಿ ಮಾಡುವಂತ ಲಾಟ್ ಕಟ್ಟಲೆ ಹೊಯ್ಯುವಂತ ಸಂದರ್ಭಗಳಿದಾವೆ. ಈಗ ಇಲ್ಲಿ ಒಂದು ಏನಾಗ್ತಾ ಇದೆ ಸರ್, ಯಾವುದೇ ತ್ಯಾಜ್ಯವನ್ನ ತೆಗೆದುಕೊಳ್ಳುವಾಗ ಅದರ ಒಂದು ಸಾರಿಗೆ ವೆಚ್ಚ ಅವೆಲ್ಲವನ್ನ ನೋಡ್ಬೇಕು. ಬಟ್ ಈ ಎಲ್ಲರೂ ಏನ್ ತಿಳ್ಕೊಂತಾರೆ, ಈ ತ್ಯಾಜ್ಯದಿಂದ ತುಂಬಾನೇ ಹಣ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಬಟ್ ಇಮಿಡಿಯೇಟ್ಲಿ ಇದ್ದ ಹಣ ಬರಲ್ಲ ಸರ್, ದಿನಾಲಿತ್ತಲು ಇದನ್ನ ನಾವು ಈ ಕೆಲಸವನ್ನ ಕಂಟಿನ್ಯೂ ಮಾಡ್ತಾ ಹೋದ್ರೆ ಕೆಲವು ವರ್ಷಗಳು ಆದ್ಮೇಲೆ ಹಣವನ್ನ ನಾವು ನೋಡ್ಬೋದು ಸರ್. ಒಳ್ಳೆಯದು ಚಂದ್ರಶೇಖರ ಇವರೇ, ಸಾಹಸ್ ಸಂಸ್ಥೆ ತೋರಣಗಲ್ಲು ಮತ್ತು ಜಿಂದಾಲ್ ಫೌಂಡೇಶನ್ ವತಿಯಿಂದ CSR ಚಟುವಟಿಕೆ ಅಡಿಯಲ್ಲಿ ಘನತ್ಯಾಜ್ಯ ನಿರ್ವಹಣೆಯ ಯೋಜನೆಯನ್ನು ಸಂಡೂರು ಮತ್ತು ಹೊಸಪೇಟೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಆರಂಭಿಸಿದಿರಿ. ಇದು ರೈತರಿಗೂ ಒಂದು ರೀತಿಯಿಂದ ವರದಾನವಾಗುತ್ತೆ, ಗ್ರಾಮಗಳಿಗೂ ಒಂದು ಸ್ವಚ್ಛತೆಯ ವಾತಾವರಣ ನಿರ್ಮಾಣವಾಗುತ್ತೆ, ಸ್ವಚ್ಛ ಭಾರತ್ ಅಭಿಯಾನಕ್ಕೂ ಸಹಿತ ಒಂದು ಶಕ್ತಿ ಬಂದಂಗೆ ಆಗ್ತದೆ. ಬಹಳ ಮುಖ್ಯವಾಗಿ ನೀವು ಹೇಳಿದ್ರಿ, ಸಾರ್ವಜನಿಕರು ಇದರ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಇಟ್ಕೊಳ್ಬೇಕು, ತ್ಯಾಜ್ಯವನ್ನು ಸರಿಯಾಗಿ ವಿಂಗಡಿಸಬೇಕು ಮತ್ತು ಯಾರು ಅದನ್ನು ತ್ಯಾಜ್ಯವನ್ನು ತಗೊಂಡು ಹೋಗ್ಲಿಕ್ಕೆ ಬರ್ತಾರೋರಿಗೆ ಸರಿಯಾಗಿ ಒಪ್ಪಿಸಬೇಕು. ಇಷ್ಟು ಮಾಡಿಬಿಟ್ರೆ ಮನೆಯೂ ಸ್ವಚ್ಛವಾಗಿರುತ್ತೆ, ಓಣಿ ಸ್ವಚ್ಛವಾಗಿರುತ್ತೆ, ಗ್ರಾಮನೂ ಸ್ವಚ್ಛವಾಗಿರ್ತದೆ ಮತ್ತು ಈ ತ್ಯಾಜ್ಯವು ಸಹಿತ ಮತ್ತೆ ನಮಗೆ ಮರುಬಳಕೆಯಾಗ್ತದೆ, ಗೊಬ್ಬರ ರೂಪದಲ್ಲಿ ಮರುಬಳಕೆಯಾಗ್ತದೆ. ಈ ನಿಟ್ಟಿನಲ್ಲಿ ನಿಮ್ಮ ಸಂಸ್ಥೆ ತುಂಬ ಸಕ್ರಿಯವಾಗಿ ಪಾಲ್ಗೊಂಡಿದೆ ಅಂತಕ್ಕಂಥದ್ದನ್ನು ಈ ನಮ್ಮ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ರಿ. ನಮ್ಮ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದ ಎಲ್ಲ ರೈತ ಬಾಂಧವರ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೂ ಘನತ್ಯಾಜ್ಯ ನಿರ್ವಹಣೆಯ ಕುರಿತು ಚಂದ್ರಶೇಖರಯ್ಯ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ.